ಸಿದ್ದತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸ್ವಾತಂತ್ರ್ಯ ಸೇನಾನಿ ಮೈಲಾರ ಮಹಾದೇವರ ತತ್ವಾದರ್ಶ ಪಾಲನೆಗೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕರೆ. ಚಂದ್ರಯಾನ 3 ಯೋಜನೆ ಮುಂದಿನ ತಿಂಗಳು ಕಾರ್ಯಗತ, ಇಸ್ರೋ ಅಧ್ಯಕ್ಷ ಎಸ್ ಸೋಮನಾಥ್. ನೈಋತ್ಯ ಮುಂಗಾರು ಇನ್ನೆರಡು ದಿನಗಳಲ್ಲಿ ರಾಜ್ಯಕ್ಕೆ ಪ್ರವೇಶ ಸಾಧ್ಯತೆ, ಹವಾಮಾನ ಇಲಾಖೆ ವರದಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಆಕಾಶವಾಣಿ ಹೊಸಪೇಟೆ. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಸಚಿವಾಲಯ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಹರ ಜೋಖಿಮ್ ಸೇ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ, ಭಾರತ ಸರ್ಕಾರ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮ ಕೇಳ್ತಾ ಇರೋ ನಮ್ಮ ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ತಾವು ಕೇಳಲಿದ್ದೀರಿ, ಮುಂಗಾರು ಹಂಗಾಮಿಗೆ ಸಿದ್ಧತೆಗಳು. ಈ ಕುರಿತು ವಿಜಯನಗರ ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಶರಣಪ್ಪ ಮುದ್ಗಲ್ ಅವರೊಡನೆ ಸಂದರ್ಶನವನ್ನು, ಆನಂತರ ಬೆಂಬಲ ಬೆಲೆ ಕುರಿತು ಮಾಹಿತಿಯನ್ನು ಕೂಡ ಆಲಿಸಲಿದ್ದೀರಿ. ಹಾಗಾದರೆ ಬನ್ನಿ ಕೇಳೋಣ ಸಂದರ್ಶನವನ್ನು, ಮುಂಗಾರು ಹಂಗಾಮಿಗೆ ಸಿದ್ಧತೆಗಳು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆಯ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾಗಿರ್ತಕ್ಕಂಥ ಶರಣಪ್ಪ ಮುದ್ಗಲ್ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿದ್ದಾರೆ. ವಿಜಯನಗರ ಜಿಲ್ಲೆಯಲ್ಲಿ ಕೃಷಿಗೆ ಸಂಬಂಧಪಟ್ಟಂತಹ ಸಿದ್ಧತೆಗಳು ಇಲಾಖೆಯಿಂದ ಏನೆಲ್ಲ ನಡೀತಾ ಇದೆ, ರೈತರಿಗೆ ಏನೆಲ್ಲ ಮಾಹಿತಿಗಳನ್ನ ಮಾಡಿಕೊಡ್ಲಾಗ್ತದೆ, ಈ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ನಮ್ಮ ಮುಂದಿಗಿದ್ದಾರೆ, ಮಾತನಾಡಿಸೋಣ. ಶ್ರೀಯುತ ಶರಣಪ್ಪ ಅವರೇ, ನಮ್ಮ ಆಕಾಶವಾಣಿಯ ಹೊಸಪೇಟೆ ಕೇಂದ್ರದ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಧನ್ಯವಾದಗಳು ರಮೇಶ್ ಅವರೇ, ಸಹ ನಮಸ್ಕಾರ. ಬಹಳ ಮುಖ್ಯವಾಗಿ ಶರಣಪ್ಪ ಸರ್ ಅವರೇ, ವಿಜಯನಗರ ಜಿಲ್ಲೆಯ ಬಿತ್ತನೆ ಕ್ಷೇತ್ರ ಎಷ್ಟಿದೆ? ಪ್ರಮುಖವಾಗಿ ನೋಡೋದಾದ್ರೆ ನಮ್ಮ ವಿಜಯನಗರ ಜಿಲ್ಲೆ ಕಳೆದ ವರ್ಷ ಏನು ಅಕ್ಟೋಬರ್ 2 ಪ್ರಾರಂಭ ಆಗಿತ್ತು. ನಮ್ಗೆ ಭೌಗೋಳಿಕ ಕ್ಷೇತ್ರ 556,177 ಹೆಕ್ಟರ್ ಪ್ರದೇಶ ಈ ನಮ್ಮ ಜಿಲ್ಲೆ ವ್ಯಾಪ್ತಿಗೆ ಒಳಪಡ್ತೈತಿ. ಅದರಲ್ಲಿ ನಾವು ಮುಂಗಾರು ಬಿತ್ತನೆ ನೋಡೋದಾದ್ರೆ 289,453 ಹೆಕ್ಟರ್ ಪ್ರದೇಶ ಈ ಒಂದು ಮುಂಗಾರಿನಲ್ಲಿ ಬಿತ್ತನೆಗೆ ಒಳಪಡ್ತೈತಿ. ಈ ಬಾರಿ ಮುಂಗಾರಿಗೆ ಹವಾಮಾನದ ಮುನ್ಸೂಚನೆಗಳು ಏನೇನಿದೆ, ರೈತರು ಯಾವ ರೀತಿಯ ಮುಂಜಾಗ್ರತೆಗಳನ್ನು ವಹಿಸಿಕೊಳ್ಬೇಕು, ಏನೇನು ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ಸರ್? ಒಳ್ಳೆ ಪ್ರಶ್ನೆ ಇದು. ಈ ವರ್ಷ ನಾವು ಮುಂಗಾರು ಏನ್ ನೋಡೋದಾಕಂದ್ರೆ IMD ಅವರು ಈಗಾಗಲೇ ನಮ್ಗೆ ಪ್ರೆಡಿಕ್ಷನ್ ಕೊಟ್ಟಿದ್ದಾರೆ. ಈ ವರ್ಷನೂ ಸಹ ಸಾಮಾನ್ಯ ಮಳೆ ಬೀಳ್ತಕ್ಕಂತ ಒಂದು ಸಂಭವನ ಅವರು ನಮ್ಗೆ ಈಗಾಗಲೇ ನಮ್ಗೆ ತಿಳಿಸಿದ್ದಾರೆ. ಅದ ಪ್ರಕಾರ ನೋಡೋದಾತಂದ್ರೆ ನಮ್ಗೆ ಸಾಮಾನ್ಯವಾಗಿ ಜೂನ್ ಮೊದಲನೇ ವಾರದಲ್ಲಿ June 1 ಈ ಮಳೆ ನಮ್ಗೆ ಕರ್ನಾಟಕಕ್ಕೆ ಎಂಟ್ರಿ ಆಗಬೇಕಾಯ್ತು. ಆದ್ರೆ ಈ ವರ್ಷ ಎಲ್ನಿನೋ ಎಫೆಕ್ಟ್ ಇರೋದ್ರಿಂದ ಸ್ವಲ್ಪ ತಡವಾಗಿ ನಮ್ಮ ರಾಜ್ಯಕ್ಕೆ ಪ್ರವೇಶ ಆಗ್ತಾ ಇದೆ. ಒಂದು 4 ದಿನ ತಡವಾಗಿ ಬರ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ರೈತರು ಈಗಾಗಲೇ ಏಪ್ರಿಲ್ ಮೇ ತಿಂಗಳಲ್ಲಿ ಏನ್ ನಮ್ಗೆ ಪೂರ್ವ ಹಂಗಾಮು ಮಳೆಗಳಂತ ಏನ್ ಹೇಳ್ತೀವಿ ಆ ಒಂದು ಇದಕ್ಕೆ ಭೂಮಿ ಸಿದ್ಧತೆ ಮಾಡಿ ಇಟ್ಕೋಬೇಕಾಗಿತ್ತು. ಆದ್ರೆ ಅನಿವಾರ್ಯ ಕಾರಣದಿಂದ ಅವರು ಭೂಮಿ ಸಿದ್ಧತೆ ಮಾಡ್ಕೊಂಡಿದ್ರು ಸಹ ಸರಿಯಾದ ಪ್ರಮಾಣದಲ್ಲಿ ಮಳೆ ಬರಲಾದ ಕಾರಣದಿಂದ ಏನು ನಮ್ಮ ಒಣ ಪ್ರದೇಶದ ರೈತರು ಇದ್ದಾರೆ ಅವರು ಇನ್ನೂ ಸಹ ಮಳೆ ಕಡೆಗೆ ನೋಡುವಂತ ಒಂದು ಪರಿಸ್ಥಿತಿ ಇದೆ. ಸೊ ಸಫಿಷಿಯಂಟ್ ಆಗಿ ಮಳೆ ಆಗ್ಲಿಲ್ಲ. ಅದಾಗಿ ಸಹ ಮೊನ್ನೆ ನಮ್ಗೇನು ಮಳೆ ಬಂತು, ಅವತ್ ಮಳೆ ಬಂದಿದ್ರಿಂದ ಸ್ವಲ್ಪ ಈ ಒಂದು ಭೂಮಿ ತಯಾರು ಮಾಡೋದಕ್ಕೆ ನಮ್ಮ ರೈತ ಬಾಂಧವರಿಗೆ ಅನುಕೂಲ ಆಗಿದೆ. ಸೊ ಈ ನಿಟ್ಟಿನಲ್ಲಿ ರೈತರು ಜಮೀನನ್ನ ಈಗ ತಯಾರು ಮಾಡಿ ಇಟ್ಕೊಂತಿದ್ದಾರೆ. ಒಂದು ನಮ್ಮ ರೈತ ಬಾಂಧವರಲ್ಲಿ ವಿನಂತಿ ಏನಂತಂದ್ರೆ ಆದಷ್ಟು ಇಳುಕಲಿಗೆ ಅಡ್ಡಲಾಗಿ ಈ ಭೂಮಿ ತಯಾರು ಮಾಡಬೇಕು ಮತ್ತು ಬಿತ್ತನೆಯನ್ನು ಸಹ ಮಾಡ್ಬೇಕು ಅಂತೇಳಿ ನಾನು ತಮ್ಮ ಮೂಲಕ ನನ್ನ ಎಲ್ಲಾ ರೈತ ಬಾಂಧವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಅಂದ್ರೆ ಇಳಿಜಾರು ಇರತಕ್ಕಂಥ ಭೂಮಿಗಳಲ್ಲಿ ಅಡ್ಡ ಬಿತ್ತನೆ ಮಾಡಬೇಕು ಅಂತ. ಹೌದು ಹೌದು, ಇಳಿಜಾರು ಇರ್ತಕ್ಕಂತ ಭೂಮಿ ಇರ್ಬೋದು ಅಥವಾ ನೀರು ಹರಿದು ಹೋಗ್ತಕ್ಕಂತ ಪ್ರದೇಶ ಏನಿರುತ್ತೆ ಅದಕ್ಕೆ ಅಡ್ಡಲಾಗಿ ನಾವು ಜಮೀನಿನಲ್ಲಿ ಬಿತ್ತನೆ ಮಾಡ್ಬೇಕಂತೇಳಿ ಎಲ್ಲಾ ರೈತ ಬಾಂಧವರಿಗೆ ನಾನು ವಿನಂತಿ ಮಾಡ್ಕೊತೇನೆ. ಇದರಿಂದ ರೈತರಿಗೆ ಯಾವ ರೀತಿ ಉಪಯೋಗ ಆಗ್ತದೆ ಭೂಮಿಗೆ? ಇದರಿಂದ ಬಹುಮುಖ್ಯವಾದ ಪ್ರಶ್ನೆ ಇದು. ಇದರಿಂದ ರೈತರಿಗೆ ನೋಡ್ರಿ, ಈಗ ಬಂದಂತ ನೀರನ್ನ ನಾವು ಏನಾದ್ರೂ ಜಮೀನಿಗೆ ಅಡ್ಡಲಾಗಿ ನಾನು ಹೇಳ್ತೀನಿ, ಜಮೀನಿನ ಅಡ್ಡಲಾಗಿ ಬದಲಾಗಿ ನಾನು ಉದ್ದಕ್ಕೆ ಬಿತ್ತನೆ ಅಂತಂತಂದ್ರೆ ಆ ಸ್ಲೋಪ್ ಆಗಿನಷ್ಟು ಏನ್ ಬಿದ್ದಂತ ಮಳೆ ಇರುತ್ತೆ ಅದೆಲ್ಲ ಹರ್ಕೊಂಡು ಹೋಗ್ಬಿಡುತ್ತೆ. ಸೊ ನೀರಿನಲ್ಲಿ ಆ ನೀರೇನು ಹರ್ಕೊಂಡು ಹೋಗುತ್ತೆ, ಮಣ್ಣಿನಲ್ಲಿ ತೇವಾಂಶ ಹಿಡಿದಿರುವಂತ ಒಂದು ಏನ್ ಕೆಪಾಸಿಟಿ ಅಂತ ಹೇಳ್ತೀವಿ ಅದು ಕೂಡಲೇ ಆರು ಹೋಗ್ಬಿಡುತ್ತೆ. ಸೊ ಹಾಗಾಗಿ ಜಮೀನಿಗೆ ಬೆಳೆಗಳಿಗೆ ನಂತರ ಏನ್ ಮಾಯಿಶ್ಚರ್ ಹೇಳ್ತೀವಿ ಆ ಮಾಯಿಶ್ಚರ್ ಸಿಗಲ್ಲ. ಸೊ ಹೀಗಾಗಿ ಬೆಳೆಗಳು ಕೂಡಲೇ ಒಣಗಿ ಬಿಡ್ತವೆ. ಸೊ ಆ ಒಂದು ನಿಟ್ಟಿನಲ್ಲಿ ಏನು ಇಳಿಜಾರು ಪ್ರದೇಶ ಇರುತ್ತೆ ಇಳಿಜಾರು ಪ್ರದೇಶಕ್ಕೆ ಅಡ್ಡವಾಗಿನೇ ರೈತರು ಬಿತ್ತನೆ ಮಾಡಬೇಕು. ಬಹಳ ಮುಖ್ಯವಾಗಿ ತೇವಾಂಶ ಉಳಿಸ್ಕೊಳ್ಳೋ ಕಾರಣಕ್ಕಾಗಿ ಇದನ್ನ ಮಾಡಬೇಕು. ತೇವಾಂಶ ಉಳ್ಕೊಳ್ಬೇಕು, ಜೊತೆಗೆ ನೀರು ಸಂಗ್ರಹಣೆ ಆಗ್ತದೆ ಒಂದಿಷ್ಟು ಭೂಮಿ ಸಂಗ್ರಹಣೆ ಆಗುತ್ತೆ ಮತ್ತೆ ಇನ್ನು ಬಹಳ ದಿನದವರೆಗೂ ಬೆಳೆ ಉಳ್ಕೊಳಕ್ಕೆ ಅನುಕೂಲ ಉಳ್ಕೊಳ್ಳಕ್ಕೆ ಅನುಕೂಲ ಆಗ್ತದೆ. ಒಳ್ಳೆಯದು. ಬಹಳ ಮುಖ್ಯವಾಗಿ ನೀರು ಹರಿದು ಹೋಗುವ ಜಾಗದಲ್ಲಿ ಅಡ್ಡಲಾಗಿ ಬಿತ್ತನೆ ಮಾಡಬೇಕು ಅನ್ನತಕ್ಕಂತ ಮಾತು. ಈಗ ಬಹಳ ಮುಖ್ಯವಾಗಿ ಸರ್, ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಮುಂಗಾರಿಗೆ ಯಾವ ಯಾವ ಬೆಳೆಗಳನ್ನ ಬಿತ್ತಲಿಕ್ಕೆ ರೈತರು ಸಜ್ಜಾಗ್ತಾ ಇದ್ದಾರೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲಾಖೆಯ ನಿರ್ದೇಶನಗಳು ಏನೇನಿದೆ ಸರ್? ಪ್ರಮುಖವಾಗಿ ನಾವು ನೋಡೋದಂತಂದ್ರೆ ಈಗ ನಮ್ಮ ಜಿಲ್ಲೆನಲ್ಲಿ ಬರ್ತಕ್ಕಂಥದ್ದು ಅತಿ ಮುಖ್ಯವಾಗಿ ಜೋಳ, ಮುಸುಕಿನ ಜೋಳ, ರಾಗಿ, ನವಣೆ, ಅದೇ ರೀತಿ ತೊಗರಿ ಇದೆ, ಆಮಂತ್ರ ಶೇಂಗಾ. ಸೊ ಈ ರೀತಿ ವಿವಿಧ ಬೆಳೆಗಳ ಬಿತ್ತನೆಗಳನ್ನ ನಮ್ಮ ಜಿಲ್ಲೆನಲ್ಲಿ ರೈತರು ಬಿತ್ತನೆ ಮಾಡ್ಕೊಂತಾರೆ. ಅದರಲ್ಲಿ ಪ್ರಮುಖವಾಗಿ ಮುಂಗಾರಿನಲ್ಲಿ ನೋಡೋದಂತಂದ್ರೆ ಈ ಸದ್ಯ ಇನ್ನೊಂದು 3-4 ದಿನದವರೆಗೂ ಸಹ ಜೋಳನ ಬಿತ್ಕೊಳಕಂತ ಒಂದು ಸಮಯ ಇದೆ. ತದನಂತರ ತಡ ಆಯ್ತು ಅಂತಂದ್ರೆ ಮುಸುಕಿನ ಜೋಳಕ್ಕೆ ಈ ತಿಂಗಳ ಕೊನೆವರೆಗೂ ಸಹ ಅವರು ಬಿತ್ತನೆ ಮಾಡ್ಕೋಬಹುದು. ಅದಕ್ಕೂ ತಡ ಆಯ್ತು ಅಂದ್ರೆ ಜುಲೈ 15 ವರೆಗೂ ಸಹ ಈ ಒಂದು ಮುಸುಕಿನ ಜೋಳ ಬಿತ್ಕೊಳಕ್ಕೆ ಕಾಲಾವಕಾಶ ಇದೆ. ಆ ನಂತರ ನಮ್ಗೆ ನವಣೆ ಇದೆ ಅಥವಾ ಸೂರ್ಯಕಾಂತಿ ಇದೆ, ಸೂರ್ಯಕಾಂತಿ ಸಹ ಬಿತ್ತನೆಗೆ ಈಗಾಗಲೇ ನಮ್ಮ ಕೆಲವು ಭಾಗದಲ್ಲಿ ರೈತರು ಬಿತ್ತನೆ ಮಾಡ್ತಾ ಇದ್ದಾರೆ. ತುಂಬಾ ತಡವಾಗಿ ಮಳೆ ಬಂತಂತಂದ್ರೆ ಅಂದ್ರೆ ಜೂನ್ ನಂತರ ಅಥವಾ ಜುಲೈ 15 ನಂತರ ಏನಾದರೂ ಮಳೆ ಬಂತಂದ್ರೆ ಆ ಒಂದು ಸಂದರ್ಭದಲ್ಲಿ ನಮ್ಗೆ ಶೇಂಗಾ ಮತ್ತೆ ಮುಸುಕಿನ ಜೋಳ, ಸಜ್ಜೆ, ರಾಗಿ, ನವಣೆ ಇವುಗಳನ್ನು ಮತ್ತೆ ತೊಗರಿ ಇವುಗಳನ್ನು ಬಿತ್ಕೊಳ್ಳೋದಕ್ಕೆ ಅನುಕೂಲ ಇದೆ ನಮ್ಮ ಜಿಲ್ಲೆನಲ್ಲಿ. ಸೊ ಹಾಗಾಗಿ ರೈತರು ಈಗೇನು ಮುಗಿಲ್ ಕಡೆ ನೋಡ್ತಾ ಇದ್ದಾರೆ, ಮಳೆ ನೋಡ್ತಾ ಇದ್ದಾರೆ, ಅಂತ ರೈತರಲ್ಲಿ ನಂದು ಒಂದು ವಿನಂತಿ ಏನಪ್ಪ ಅಂತಂದ್ರೆ ತಾವು ಜೋಳ ಬಿತ್ಕೊಳ್ಳೋಕೆ ಈಗ 3-4 ದಿನ ಸಮಯ ಇದೆ. ಇದರಲ್ಲಿ ಹಸಿ ಚೆನ್ನಾಗಿದೆ, ಹಸಿ ಚೆನ್ನಾಗಿದ್ದಲ್ಲಿ ರೈತರು ಜೋಳನ ಬಿತ್ಕೋಬಹುದು. ಬಟ್ ಒಂದೇನಂತಂದ್ರೆ ರೈತರು ಬೀಜೋಪಚಾರ ಮಾಡ್ಕೊಂಡು ಬಿತ್ಕೊಳ್ಳೋದು ತುಂಬಾ ಸೂಕ್ತ. ಯಾಕಂದ್ರೆ ನಾವು ಹೇಳ್ತೀವಿ ಕ್ಯಾಲ್ಸಿಯಂ ಕ್ಲೋರೈಡ್ ಅನ್ನ ಉಪಚಾರ ಮಾಡಿ ಬಿತ್ತ ಅಂತ ಹೇಳ್ತೀವಿ. ಸೊ ಇದರಿಂದ ಏನಾಗುತ್ತೆ, ಜರ್ಮಿನೇಷನ್ ಯೂನಿಫಾರ್ಮ್ ಆಗಿ ಬರುತ್ತೆ, ಅಂದ್ರೆ ಮೊಳಕೆ ಒಡೆಯ ಪ್ರಮಾಣ ಯೂನಿಫಾರ್ಮ್ ಆಗಿರುತ್ತೆ. ಮತ್ತು ಜೋಳ ಏನು ನಾವು ಈ ರೀತಿ ನಾವು ಟ್ರೀಟ್ಮೆಂಟ್ ಮಾಡಿ ಬಿತ್ತೀವಿ ಅವಕ್ಕೆ ಬರ ನಿರೋಧಕತೆ ಏನಂತ ಹೇಳ್ತೀವಿ ಅದನ್ನ ಸ್ವಲ್ಪ ತಡ್ಕೊಳ್ಳುವಂತ ಕೆಪಾಸಿಟಿನ ಸಹ ಜಾಸ್ತಿ ಆಗುತ್ತೆ ಕ್ಯಾಲ್ಸಿಯಂ ಕ್ಲೋರೈಡ್ ಟ್ರೀಟ್ಮೆಂಟ್ ಮಾಡೋದ್ರಿಂದ. ಸೊ ಈ ನಿಟ್ಟಿನಲ್ಲಿ ಜೋಳ ಬಿತ್ತಕ್ಕಂಥ ರೈತರು ಈ ಕ್ಯಾಲ್ಸಿಯಂ ಕ್ಲೋರೈಡ್ ಟ್ರೀಟ್ಮೆಂಟ್ ಮಾಡಿ ಬಿತ್ತಬೇಕಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತೀನಿ. 2% ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಬೇಕಂತ ಇದೆ, 2 ಗ್ರಾಂ 1 ಲೀಟರ್ ನೀರಿಗೆ ಬೆರೆಸಿ ಅದರಲ್ಲಿ ನಮ್ಮ ಜೋಳದ ಬೀಜಗಳನ್ನ ಒಂದು 1/4 ಗಂಟೆ ನಾವು ನೆನೆಯಿಟ್ಟು ನಂತರ ನೆಲದಲ್ಲಿ ಒಣಗಿಸಿ ಅದನ್ನ ಬಿತ್ತನೆ ಮಾಡೋದ್ರಿಂದ ಜೋಳದ ಬೆಳೆಗೆ ತುಂಬಾ ಅನುಕೂಲ ಆಗ್ತದೆ. ಅದೇ ತರ ಈ ಮುಸುಕಿನ ಜೋಳ ಅಂತಂದ್ರೆ ಮುಸುಕಿನ ಜೋಳದಲ್ಲಿ ಈ ಟ್ರೀಟ್ಮೆಂಟ್ ಮಾಡಕ್ ಬರಲ್ಲ, ಬೇರೆ ಇದೆ ಸಂಬಂಧಪಟ್ಟಂತ ಹೇಳೋದಂತಂದ್ರೆ ಮುಸುಕಿನ ಜೋಳದಲ್ಲಿ ಈಗ ಆಲ್ರೆಡಿ ಟ್ರೀಟೆಡ್ ಸೀಡ್ಸ್ ನಮ್ಮ ರೈತ ಸಂಪರ್ಕ ಕೇಂದ್ರ ಮತ್ತು ಹೊರಗಡೆ ಮಾರುಕಟ್ಟೆಗಳು ಸಹ ಈಗಾಗಲೇ ಸಪ್ಲೈ ಆಗ್ತಿರೋದ್ರಿಂದ ಅವಕ್ಕೇನು ಬೀಜೋಪಚಾರದ ಅವಶ್ಯಕತೆ ಬರೋದಿಲ್ಲ. ಈಗ ಬೀಜೋಪಚಾರದ ಉಪಯೋಗಗಳು ಏನೇನಿದೆ ನಮ್ಮ ರೈತರಿಗೆ ಸ್ವಲ್ಪ ವಿವರವಾಗಿ ಹೇಳಿ ಸರ್. ಹಾ, ಬೀಜೋಪಚಾರದಿಂದ ನಮ್ಗೆ ಏನಾಗ್ತದೆ ಅಂತಂದ್ರೆ ಒಂದನೇದು ಇದರಲ್ಲಿ 2 ವಿಧಗಳು. ಒಂದು ನಾವು ಬರ ನಿರೋಧಕತೆಯನ್ನ ಹೆಚ್ಚಿಸಿರೋದಕ್ಕೆ ನಾವು ಬೀಜೋಪಚಾರ ಮಾಡಬಹುದು. ಇನ್ನೊಂದು ರೋಗಗಳ ನಿರೋಧಕತೆಯನ್ನು ಹೆಚ್ಚಿಸೋದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡ್ತಕ್ಕಂಥದ್ದು ಒಂದು ಪದ್ಧತಿ. ಇನ್ನೊಂದು ಪದ್ಧತಿ ಏನಿದೆ, ಭೂಮಿಯಲ್ಲಿ ಇರ್ತಕ್ಕಂಥ ಏನು ಗೊಬ್ಬರಗಳಿವೆ ಅಂದ್ರೆ ನಾವು ಹೇಳ್ಬೇಕಾದ ಸಾರಜನಕದ್ದು ರಂಜಕ ಇರ್ಬೋದು, ಅವುಗಳನ್ನ ಒದಗಿಸಿ ಅಂದ್ರೆ ಬೆಳೆಗೆ ಒದಗಿಸಿ ಕೊಡ್ತಕ್ಕಂಥ ಕೆಲವು ಸೂಕ್ಷ್ಮ ಜೀವಾಣುಗಳಿದ್ದಾವೆ. ಆ ಜೀವಾಣುಗಳ ಒಂದು ಇದನ್ನು ಉಪಚಾರ ಮಾಡಿ ಬಿತ್ತೋದ್ರಿಂದ ನಮ್ಮ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ, ಮತ್ತೆ ಬೆಳೆಗಳಿಗೆ ಸದೃಢವಾಗಿ ಬೆಳೆಯಕ್ಕೂ ಅನುಕೂಲ ಆಗ್ತೈತಿ. ಭೂಮಿಯಲ್ಲಿ ಇರ್ತಕ್ಕಂಥ ರಂಜಕ ಏನಿದೆ ಅಂದ್ರೆ ನಾನ್ ಅವೈಲೇಬಲ್ ಫಾರ್ಮಲ್ ಇರುತ್ತೆ, ಅದನ್ನ ಕರಗಿಸಿ ಬೆಳೆಗೆ ಒದಗಿಸಿಕೊಡೋದಕ್ಕೆ ತುಂಬಾ ಅನುಕೂಲ ಆಗ್ತದೆ. ಅದ್ರಲ್ಲಿ ಉದಾಹರಣೆ ಹೇಳ್ಬೇಕಂತಂದ್ರೆ ನಾವು ಫಾಸ್ಫೋಬ್ಯಾಕ್ಟೀರಿಯಂ ಅಂತ ಹೇಳ್ತೀವಿ, ಸೊ ಅದನ್ನ PSV ಅಂತ ಹೇಳ್ತೀವಿ, ಅದನ್ನ ನಾವು ಉಪಚಾರ ಮಾಡಿ ಬಿತ್ತೋದ್ರಿಂದ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ. ಅದೇ ತರ ಕೆಲವೊಂದು ಬೆಳೆಗಳಲ್ಲಿ ರೋಗ ಜಾಸ್ತಿ ಬರ್ತವೆ ಅಂದ್ರೆ ಅವು ಜಮೀನಿಂದ ಬರ್ತಕ್ಕಂಥ ರೋಗಗಳು ಇರ್ತವೆ, ಸೊ ಅಂತ ಸಂದರ್ಭದಲ್ಲಿ ನಾವು ಇಲಾಖೆಯಿಂದ ನಾವು ಹೆಚ್ಚು ಹೇಳ್ತಾ ಇರೋದು ಟ್ರೈಕೋಡರ್ಮಾ ಅಂತಕ್ಕಂಥ ಒಂದು ಶಿಲೀಂಧ್ರ ಇದೆ, ಆ ಶಿಲೀಂಧ್ರನ ನಾವು ಬೀಜಕ್ಕೆ ಹತ್ತಿ ಬಿತ್ತೋದ್ರಿಂದ ಈ ಒಂದು ರೋಗ ನಿರೋಧಕತೆ ಸ್ವಲ್ಪ ಹೆಚ್ಚಿಗೆ ಬರುತ್ತೆ. ಇದು ಎಷ್ಟಂದ್ರೆ 4 ಗ್ರಾಂ ಪುಡಿಯನ್ನ 1 ಕೆಜಿ ಬೀಜಕ್ಕೆ ನಾವು ಸ್ವಲ್ಪ ನೀರನ್ನ ತಿಮ್ಸಿ ನಾವು ಉಪಚಾರ ಮಾಡಿ ಬಿತ್ತೋದ್ರಿಂದ ರೋಗ ನಿರೋಧಕತೆ ಜಾಸ್ತಿ ಆಗುತ್ತೆ. ಒಟ್ಟಾರೆಯಾಗಿ ಬೀಜೋಪಚಾರ ಮಾಡುವುದರಿಂದ ಬೆಳೆಗಳಿಗೆ ಮುಂದೆ ಬರುವಂತಹ ರೋಗಗಳನ್ನ ಆರಂಭದಲ್ಲೇ ತಡೆಯಬಹುದು. ಆಮೇಲೆ ಮಣ್ಣಿನ ಸತ್ವವನ್ನು ಸಹಿತ ಹೆಚ್ಚಳ ಮಾಡಿಕೊಳ್ಳಕ್ಕೆ ಸಾಧ್ಯ ಆಗ್ತದೆ, ಮತ್ತು ಸಸ್ಯ ಬೆಳವಣಿಗೆಗೆ ಪೂರಕವಾಗಿರ್ತಕ್ಕಂಥ ಎಲ್ಲ ಪೋಷಕಾಂಶಗಳು ಚೆನ್ನಾಗಿ ಲಭ್ಯವಾಗ್ತದೆ. ಈಗ ಬೀಜೋಪಚಾರಕ್ಕೆ ಬೇಕಾಗುವಂತಹ ಏನು ವಸ್ತುಗಳಿದ್ದಾವೆ, ಔಷಧಿಗಳಿದ್ದಾವೆ, ಅವು ಎಲ್ಲೆಲ್ಲಿ ಸಿಗ್ತವೆ, ರೈತರು ಯಾರನ್ನ ಸಂಪರ್ಕಿಸಬೇಕು, ಹೇಗೆ? ಒಳ್ಳೆ ಪ್ರಶ್ನೆ. ಈಗ ಮೊದಲು ಈಗ ನಾವು ಇದ್ರಾಗ ನೋಡ್ತಾ ಇದ್ವಿ, ಹಳೆ ಪದ್ಧತಿಯಲ್ಲಿ ನಾವು ನೋಡೋದಂದ್ರೆ ನಮ್ಮ ಅಜ್ಜಂದಿರು ಇರ್ಬೇಕು ಅಂದ್ರೆ ನಮ್ಮ ಪೂರ್ವಜರು ನಮ್ಮ ಅಜ್ಜಂದಿರು ಅವರೆಲ್ಲರೂ ಕಂಪಲ್ಸರಿ ನಾವು ಬೀಜ ಬಿತ್ತನೆ ಮಾಡ್ಬೇಕಂದ್ರೆ ಕಂಪಲ್ಸರಿ ಅದನ್ನ ನೀರಲ್ಲಿ ಈ ತರ ಟ್ರೀಟ್ಮೆಂಟ್ ಮಾಡಿ ನಂತರ ಅದನ್ನ ನೆರಳಲ್ಲಿ ಒಣಗಿಸಿ ಬಿತ್ತಾ ಇದ್ದಿದ್ದನ್ನ ನಾವು ನೋಡ್ತಾ ಇದ್ವಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಟ್ರೀಟೆಡ್ ಸೀಲ್ಸ್ ಬರೋದ್ರಿಂದ ನಮ್ಮ ರೈತರು ಇದನ್ನ ಒಂಥರ ಮರ್ತು ಹೋದಾಗಿದೆ. ಸೊ ಈ ನಿಟ್ಟಿನಲ್ಲಿ ನಾವು ಹೇಳೋದಂತಂದ್ರೆ ಟ್ರೈಕೋಡರ್ಮಾ ಅಂತಕ್ಕಂಥದ್ದು ಏನಿದೆ ಅದು ನಮ್ಮ ಕೃಷಿ ಇಲಾಖೆಯಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಗುತ್ತೆ, ಅದನ್ನ ರೈತರು ಸಬ್ಸಿಡಿ ದರದಲ್ಲಿ ಅದನ್ನ ಪಡ್ಕೊಂಡು ಹೋಗ್ಬೋದು. ಅದು 100 ರೂಪಾಯಿ ಪ್ರತಿ ಕಿಲೋಗೆ ಇದೆ, ರೈತರಿಗೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಅದನ್ನ ಬಳಸ್ಕೋಬಹುದು. ಇದರಲ್ಲಿ ಏನಪ್ಪ ಅಂದ್ರೆ ಸಾಮಾನ್ಯ ರೈತರಿಗೆ ಶೇಕಡ 50% ಸಬ್ಸಿಡಿ ಇರ್ತೈತಿ, SST ರೈತರಿದ್ರಿಂದ ಅವರಿಗೆ ಶೇಕಡ 75% ಸಬ್ಸಿಡಿ ದೊರಕುತ್ತೆ. ಇದಲ್ದೇನೆ ಈ ಒಂದು ಟ್ರೈಕೋಡರ್ ಮಾಡ್ತಕ್ಕಂಥದ್ದು ಏನು ನಾವು ಶಿಲೀಂಧ್ರ ನಾಶಕ ಇದೆ ಅದು ಹೊರಗಡೆ ಮಾರ್ಕೆಟಲ್ಲಿ ಸಿಗುತ್ತೆ, ಮತ್ತೆ ಆ ಪಕ್ಕದ ನಮ್ಮ ಮುಂಡಬಾದ ತೋಟಗಾರಿಕಾ ಏನು ವಿಶ್ವವಿದ್ಯಾಲಯ ಇದೆ ಅಲ್ಲಿನೂ ಸಹ ಇದು ಸಿಗುತ್ತೆ. ಅದಲ್ದೇನೆ ನಾನು ಇನ್ನೂ ಎರಡು ಇವು ಹೇಳಿದೆ, ರೈಜೋಬಿಮ್ ಅಂತಕ್ಕಂತ ಒಂದು ಏನಿದೆ ಅಣುಜೀವಿ ಗೊಬ್ಬರ ಇದೆ, ಫಾಸ್ಫೋಬ್ಯಾಕ್ಟೀರಿಯಂ ಅಂತಕ್ಕಂತ ಅಣುಜೀವಿ ಗೊಬ್ಬರಗಳು ಇದಾವೆ. ಇವುಗಳು ಸಹ ನಮ್ಮ ಮಾರುಕಟ್ಟೆಯಲ್ಲಿ ಈಗಾಗಲೇ ನಮ್ಮ ರೈತರಿಗೆ ಸಿಗ್ತಾ ಇದಾವೆ, ಆಮೇಲೆ ಈ ಯೂನಿವರ್ಸಿಟಿ ಸಹ ನಮ್ಗೆ ಸಿಗ್ತಾ ಇದಾವೆ. ಮತ್ತೆ ಇಲಾಖೆನಲ್ಲಿ ಪ್ರಾತ್ಯಕ್ಷಿಕೆಗಳಿಗೆ ಪೂರಕವಾಗಿ ನಾವು ಈಗ ಇಂತಹ ಒಂದು ಘಟಕಗಳನ್ನ ತರಿಸಿ ನಮ್ಮ ರೈತರಿಗೆ ನಾವು ಒದಗಿಸಿಕೊಡ್ತಾ ಇದ್ದೀವಿ. ರೈತರು ಇದರ ಸದುಪಯೋಗವನ್ನ ಪಡ್ಕೋಬಹುದು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊತೇನೆ. ಸರ್, ಈಗ ಸಾಮಾನ್ಯವಾಗಿ ಮುಂಗಾರು ಬಿತ್ತನೆಗೆ ಬೇಕಾಗುವಂತ ಬೀಜಗಳ ವಿತರಣೆಗೆ ಇಲಾಖೆ ಯಾವ ರೀತಿ ಸಿದ್ಧತೆ ಮಾಡಿಕೊಂಡಿದೆ, ಬೀಜಗಳನ್ನ ಪಡೆದುಕೊಳ್ಳಿಕ್ಕೆ ರೈತರು ಏನೇನು ಅನುಸರಿಸಬೇಕು, ಯಾವ್ಯಾವ ದಾಖಲೆಗಳು ಅಗತ್ಯವಾಗಿ ಬೇಕಾಗ್ತದೆ? ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಈಗ ನಮ್ಗೆ ನಮ್ಮ ಜಿಲ್ಲೆನಲ್ಲಿ ಒಟ್ಟಾರೆ ನಾವು ನೋಡೋದಂತಂದ್ರೆ ಹತ್ತತ್ರ ನಮ್ಗೆ 54,847 ಕ್ವಿಂಟಲ್ ಬಿತ್ತನೆ ಬೀಜ ನಮ್ಗೆ ಬೇಡಿಕೆ ಇರ್ತೈತಿ. ಅದರಲ್ಲಿ ಈಗ ನಾವು ಎಲ್ಲಾ ಅಂದ್ರೆ ನಾವು ನಮ್ಮ ಇಲಾಖೆಯಿಂದ ಕೊಡೋದು ಇರ್ಬೋದು ಅಥವಾ ಇತರೆ ಪ್ರೈವೇಟ್ ಏಜೆನ್ಸಿಗಳು ನಮ್ಮಲ್ಲಿ ನಮ್ಮ ಜಿಲ್ಲೆಗೆ ಸಪ್ಲೈ ಮಾಡ್ತಕ್ಕಂಥದ್ದು ಇರೋದು ಅವೆಲ್ಲ ನಾವು ಪೊಸಿಷನ್ ತಗೊಂಡಾಗ ಸುಮಾರು ನಮ್ಗೆ 55,602 ಕ್ವಿಂಟಲ್ ಅಂದ್ರೆ ಸಫಿಷಿಯಂಟ್ ಕ್ವಾಂಟಿಟಿ, ನಮ್ಗೇನು ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಿನ ಒಂದು ಕ್ವಾಂಟಿಟಿ ಈಗಾಗಲೇ ಜಿಲ್ಲೆನಲ್ಲಿ ಲಭ್ಯ ಇದೆ. ಆದಾಗ್ಯೂ ನಾವು ಸಬ್ಸಿಡಿ ಮುಖಾಂತರ ಅಂತ ಹೇಳ್ತೀವಿ ಆ ಒಂದು ಚಾನಲ್ ಅಲ್ಲಿ ಹೇಳ್ಬೇಕಂತಂದ್ರೆ ನಮ್ಮ ಜಿಲ್ಲೆನಲ್ಲಿ ಒಟ್ಟು 18 ರೈತ ಸಂಪರ್ಕ ಕೇಂದ್ರಗಳಿದಾವೆ. ಆ 18 ರೈತ ಸಂಪರ್ಕ ಕೇಂದ್ರಗಳ ಮುಖಾಂತರ ನಾವು ವಿತರಣೆ ಮಾಡ್ತೀವಿ. ಅದರ ಜೊತೆನಲ್ಲಿ ಹೆಚ್ಚುವರಿಯಾಗಿ 13 ಈ ತರ ಬೀಜ ವಿತರಣಾ ಕೇಂದ್ರಗಳನ್ನ ನಾವು ಬೇರೆ ಬೇರೆ ಸೆಂಟ್ರಲ್ಲಿ ನಾವು ಈಗಾಗಲೇ ಓಪನ್ ಮಾಡಿದ್ದೀವಿ. ಸೊ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ 31 ಈ ತರ ಒಂದು ಪಾಯಿಂಟ್ಸ್ಗಳಿಂದ ನಾವು ಈ ಬೀಜ ವಿತರಣೆಗೆ ಇಲಾಖೆಯಿಂದ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಸೊ ಈ ವರ್ಷದ ಒಂದು ಬದಲಾವಣೆ ಏನಪ್ಪಾ ಅಂತಂದ್ರೆ ನಮ್ಮ ರೈತ ಬಂಧುಗಳಲ್ಲಿ ಗೊತ್ತಾಗ್ಬೇಕಿದ್ದು ಏನಾಗ್ತಿದೆ, ಪ್ರತಿ ವರ್ಷ ಅವ್ರು ಬಂದ ತಕ್ಷಣ ದಾಖಲಾತಿನೂ ಸಹ ಈಗೇನು ಕೊಡತಕ್ಕಂಥ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಎಲ್ಲಾನು ನಮ್ಗೆ ಡಾಟಾ KKSAN ಅಲ್ಲಿ ಅವೈಲೇಬಲ್ ಇರೋದ್ರಿಂದ ನಾವು ಈ ವರ್ಷ ಯಾವುದೋ ದಾಖಲಾತಿಗಳನ್ನ ಅವ್ರಿಗೆ ಕೇಳ್ತಾ ಇಲ್ಲ. ಅವ್ರಿಗೆ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥದ್ದು ಪಹಣಿ ಮಾತ್ರ ಬೇಕಾಗ್ತಿತ್ತು. ಆ ಪಹಣಿನ ನಾವು ಈಗಾಗಲೇ ನಮ್ಮ ಫ್ರೂಟ್ಸ್ ತಂತ್ರಾಂಶ ಅಂತೇಳಿ ನಮ್ಮಲ್ಲಿ ಇಲಾಖೆಯಲ್ಲಿ ಡೆವಲಪ್ ಮಾಡಿದ್ದಾರೆ. ಆ ಒಂದು ಫ್ರೂಟ್ಸ್ ತಂತ್ರಾಂಶದ ಮೂಲಕ ಇದು ಭೂಮಿ ಜೊತೆಗೆ ಸೇರಿಕೊಂಡು ಅಂದ್ರೆ ಇಂಟಿಗ್ರೇಟ್ ಮಾಡಿದಾರೆ ಅದನ್ನ ಆಲ್ರೆಡಿ. ಸೊ ಅದರಿಂದ ನಾವು ಡೇಟಾನ ತಗೊಂತ ಇದೀವಿ. ಹಾಗಾಗಿ ದಾಖಲಾತಿಗಳನ್ನ ನಾವು ಅವರಿಂದ ಯಾವ್ದು ಪಡಿತಾ ಇಲ್ಲ. ಸೊ ರೈತರ ಕೊಡತಕ್ಕಂತ ಅವಶ್ಯಕತೆ ಇಲ್ಲ. ಬಟ್ ಎಸ್ ಎಸ್ ಟಿ ರೈತರು ಇದ್ರೆ ಮಾತ್ರ ಅವರು ತಮ್ಮ ಎಸ್ ಎಸ್ ಟಿ ಸರ್ಟಿಫಿಕೇಟ್ ಅನ್ನು ಮಾತ್ರ ನಮ್ಮ ಇಲಾಖೆ ಪಡಿಸಿಕೊಡ್ಬೇಕಾಗುತ್ತೆ. ಬಿಕಾಸ್ ಅದು ಇನ್ನುವರೆಗೂ ನಮ್ಮಲ್ಲಿ ಆ ಒಂದು ವೆಬ್ಸೈಟ್ ಏನಿದೆ ಅದು ಇನ್ನೂ ಇಂಟಿಗ್ರೇಟ್ ಆಗಿಲ್ಲ. ಸೊ ಹಾಗಾಗಿ ಜನರಲ್ ರೈತರಿಗೆ ಏನು ಸಮಸ್ಯೆ ಇಲ್ಲ. ಶೇಕಡಾ 50 ಸಬ್ಸಿಡಿ ಸಿಗುತ್ತೆ, ರೈತರನ್ನು ತೆಗೆದುಕೊಂಡು ಹೋಗ್ಬೋದು. ಅಂದ್ರೆ ನಿಗದಿತ ಒಂದು ಸಬ್ಸಿಡಿ ತರ ಇದೆ, ಅಷ್ಟಕ್ಕೆ ಸೀಮಿತಗೊಳಿಸಿ ನಾವು ಇಲಾಖೆಯಿಂದ ಬಿತ್ತನೆ ಬೀಜಗಳನ್ನ ಕೊಡೋದಕ್ಕೆ ನಾವು ಸಿದ್ಧಪಡಿಸಿ ಇಟ್ಕೊಂಡಿದ್ದೀವಿ. ಜೊತೆಗೆ ಈ ವರ್ಷ ನಾವು QR ಕೋಡ್ ಅಂತ ಹೇಳ್ಬಿಟ್ಟು ಒಂದು ಅಡಾಪ್ಟ್ ಮಾಡ್ತೀವಿ. ಅಂದ್ರೆ ಇದನ್ನ ಇಲಾಖೆನಲ್ಲಿ ಮಿಸ್ಯೂಸ್ ಏನಾಗ್ತಾ ಇತ್ತು, ಕೆಲವೊಂದು ಪ್ರಕರಣಗಳಿಂದ ಮಿಸ್ಯೂಸ್ ಆದಂತ ಪ್ರಕರಣಗಳು ಕಂಡು ಬಂದಿರೋದನ್ನ ಇಲಾಖೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಒಂದು ಸಿಸ್ಟಮ್ ಅನ್ನ ಈ ವರ್ಷ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ನಮ್ಮ ಇಲಾಖೆನಲ್ಲಿ. ಸೊ ಬರ್ತಕ್ಕಂಥ ಬೀಜಗಳಿಗೆ ಈಗ ಹೆಂಗ ದೊಡ್ಡ ದೊಡ್ಡ ಮಾಲ್ಗಳಲ್ಲಿ ಯೂಸ್ ಸ್ಟಾಕ್ ಇದ್ರು ಕೂಡ ಒಂದು ಒಂದು ಸಣ್ಣ ಒಂದು ಟಿನ್ ಕೂಡ ಮಿಸ್ ಆಗ್ಲತ್ತಂಗೆ ಅವ್ರು QR ಕೋಡ್ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಪ್ರತಿ ಒಂದು ವಸ್ತುಗೆ ಅದು ಹೊರಗೆ ಹೋಗ್ಬೇಕಂತಂದ್ರೆ ಆ QR ಕೋಡ್ ಜನರೇಟ್ ಆಗಿ ಹೊರಗೆ ಹೋಗ್ಬೇಕು. ಅದರ್ವೈಸ್ ಆ ಒಂದು ಇದು ವಸ್ತು ಮಿಸ್ ಆಯ್ತು ಅಂತಂದ್ರೆ ಅದೆಲ್ಲ ಓನರ್ ಇರ್ತಾರೆ ಅವ್ರ ಮೇಲೆ ಬರ್ತಲ್ಲ. ಅದೇ ತರ ನಮ್ಮಲ್ಲಿ ಕೂಡ ಈ ಒಂದು ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ಈ ವರ್ಷ ಪ್ರಥಮವಾಗಿ ಇದನ್ನ ನಮ್ಮ ಎಲ್ಲಾ ರೈತರಿಗೆ ಪರಿಚಯ ಮಾಡಿರೋದ್ರಿಂದ ಸ್ವಲ್ಪ ಅಡೆತಡೆ ಆಗ್ಬೋದು ರೈತರಿಗೆ. ಬಟ್ ರೈತರು ಸಹಕಾರ ನೀಡಬೇಕು. ಆಲ್ರೆಡಿ ನಮ್ಮ ರೈತರು ತುಂಬಾ ಸಹಕಾರ ನೀಡ್ತಾ ಇದ್ದಾರೆ. ಸಹಕಾರ ನೀಡಿದ್ರೆ ಮುಂದಿನ ವರ್ಷ ಇದನ್ನ ಇನ್ನೊಂದು ಸ್ವಲ್ಪ ನಾವು ಸ್ಟ್ರೀಮ್ಲೈನ್ ಮಾಡಿ ಉತ್ತಮವಾಗಿ ನಮ್ಮ ರೈತರಿಗೆ ಸೇವೆ ಒದಗಿಸ್ಕೊಡೋದಕ್ಕೆ ಅನುಕೂಲ ಆಗ್ತದೆ. ಅಂದ್ರೆ ಬೀಜದ ಪಾಕೆಟ್ಗಳಿಗೆ QR ಕೋಡ್ ಇದೆಯಾ ಸರ್? ಹೌದು, ಬೀಜದ ಪಾಕೆಟ್ಗಳಿಗೆ ಎಲ್ಲವೂ QR ಕೋಡ್ ಇದೆ. ಎಲ್ಲಿಂದ ಬಂತು ಅಂದ್ರೆ ಒಂದು ಸಮಸ್ಯೆ ಕೊಟ್ಟಿದ್ದಾರೆ, ಆ ಸಮಸ್ಯೆಯಿಂದ ಬಂತು, ಆ ಸಮಸ್ಯೆಯಿಂದ ಯಾವ ರೈತರಿಗೆ ಹೋಗ್ತು ಅಂತ ಹೇಳ್ಬಿಟ್ಟು QR ಕೋಡ್ ಬರುತ್ತೆ. ಜೊತೆಗೆ ಯಾವ ರೈತರಿದ್ದಾರೆ ಆ ರೈತರಿಗೆ ಒಂದು ಮೊಬೈಲ್ಗೆ ಮೆಸೇಜ್ ಹೋಗುತ್ತೆ, ನೀವು ಇಂಥ ಇದು ದಿನ ಇಷ್ಟು KG ಬೀಜನ ಈ ಸರ್ವೆ ನಂಬರ್ ನೀವು ತೆಗೆದುಕೊಂಡಿದ್ದೀರಿ ಅಂತ ಹೇಳ್ಬಿಟ್ಟು ಅವ್ರಿಗೊಂದು ಮೆಸೇಜ್ ಹೋಗ್ತಿದೆ. ಸೊ ಇಲ್ಲಿ ನಾವು ಟ್ರಾನ್ಸ್ಪರೆನ್ಸಿ ಅಂತ ಏನ್ ಮಾತಾಡ್ತಿದೀವಿ ಇಲಾಖೆಗಳಲ್ಲಿ ಸರ್ಕಾರ ಮಟ್ಟದಲ್ಲಿ, ಈ ಟ್ರಾನ್ಸ್ಪರೆನ್ಸಿ ಬಹಳ ಅತ್ಯುತ್ತಮವಾಗಿ ಇಂಪ್ಲಿಮೆಂಟ್ ಆಗ್ತಿದೆ ಅಂತ ಹೇಳಿ ನಾವು ಹೆಮ್ಮೆಯಿಂದ ಹೇಳ್ಕೋಬಹುದು ಇಲಾಖೆ. ಆ ನಿಟ್ಟಿನಲ್ಲಿ ಈ ಒಂದು ಸಿಸ್ಟಮ್ ನ ಇಲಾಖೆ ಸರ್ಕಾರದವರು ತೆಗೆದುಕೊಂಡು ಬಂದಿದ್ದಾರೆ. ಸರ್, ಈಗ ಬಹಳ ಮುಖ್ಯವಾಗಿ ರೈತರು ಇಲಾಖೆ ವತಿಯಿಂದನೂ ಬೀಜಗಳ ಖರೀದಿ ಮಾಡ್ತಾರೆ, ಜೊತೆಗೆ ಖಾಸಗಿಯಲ್ಲಿ ಸಹಿತ ಬೀಜಗಳನ್ನು ಖರೀದಿ ಮಾಡ್ತಾರೆ. ಈಗ ಸರ್ಕಾರ ತಮ್ಮ ಇಲಾಖೆ ಕೃಷಿ ಇಲಾಖೆಯಿಂದ ಶಿಫಾರಸು ಮಾಡಿರುವುದರ ಬಗ್ಗೆ ರೈತರಿಗೆ ಯಾವ ರೀತಿಯ ಸಲಹೆಗಳನ್ನು ಕೊಡ್ತೀರಿ? ಹೊರಗಡೆ ಅವರು ಬೀಜಗಳನ್ನು ಖರೀದಿ ಮಾಡೋದಾದ್ರೆ ಯಾವ್ಯಾವ ರೀತಿಯ ಶಿಫಾರಸಿತ ಕಂಪನಿಗಳು ಪಟ್ಟಿಯಲ್ಲಿದ್ದಾವೆ? ರೈತರು ಇದ್ರ ಬಗ್ಗೆ ಎಲ್ಲಿ ವಿಚಾರಿಸಬೇಕು, ಹೇಗೆ ಸರ್? ಓಕೆ, ಈಗ ಸಂಬಂಧಪಟ್ಟದ ಹೇಳೋದಂದ್ರೆ ಸರ್, ಈಗ ಮುಸ್ಕಿನ್ ಜೋಳ ನಮ್ಮಲ್ಲಿ ಅತಿ ಹೆಚ್ಚು ಪ್ರದೇಶದಲ್ಲಿ ಬರ್ತಕ್ಕಂಥದ್ದು ಮುಸ್ಕಿನ್ ಜೋಳ ಪ್ರದೇಶ ಇದೆ. ಸೊ ಮುಸ್ಕಿನ್ ಜೋಳದಲ್ಲಿ ಸಾಕಷ್ಟು ಕಂಪನಿಗಳು ಇದಾವೆ. ಈ ಕಡೆ ಲಿಸ್ಟ್ ಮಾಡ್ಕೊಂತ ಹೋದ್ರೆ ಒಂದು 50-60 ಕಂಪನಿಗಳು ಇದಾವೆ. ಸೊ ಅದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥವು ಸಿಂಜೆಂಟಾ ಇರ್ಬೋದು, ಆಮೇಲೆ ಮಾನ್ಸಂಟ್ ಅಂತ ಇದೆ, ಆಮೇಲೆ ಪೈನೀರ್ ಅಂತ ಇದೆ, ಇವೆಲ್ಲ ಸ್ವಲ್ಪ ಲೀಡಿಂಗ್. ಆಮೇಲೆ ಇನ್ನೊಂದು CP ಸೀಡ್ಸ್ ಅಂತ ಇದೆ, ಇವು ಸ್ವಲ್ಪ ಲೀಡಿಂಗ್. ಅವು ಬಿಟ್ರೆ ಇನ್ನೂ ಅದಕ್ಕೆ ಈಕ್ವಲ್ ಆಗಿ ಕಾಂಪೀಟ್ ಮಾಡ್ತಕ್ಕಂಥವು ಹಲವಾರು ಕಂಪನಿಗಳಿದಾವೆ. ಆಮೇಲೆ ಯೂನಿವರ್ಸಿಟಿಯಿಂದನೂ ಒಳ್ಳೊಳ್ಳೆ ತಳಿಗಳನ್ನ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಅವೆಲ್ಲವುಗಳನ್ನ ನಮ್ಮ ರೈತರು ಅವರ ಜಮೀನಿಗೆ ಅನುಗುಣವಾಗಿ ಬಿತ್ತನೆ ಮಾಡ್ಕೋಬಹುದು. ಅದಕ್ಕೆ ಪೂರಕವಾಗಿ ಮಾಹಿತಿ ಬೇಕಾಗಿತ್ತು ಅಂತಂದ್ರೆ ರೈತರು ನಮ್ಮ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನ ಸಂಪರ್ಕ ಮಾಡಬೇಕಾಗುತ್ತೆ. ಜೊತೆಗೆ ಒಂದು ಒಂದು ಪ್ರಿಕಾಷನ್ ಏನಾಗುತ್ತೆ, ರೈತರು ಯಾವ್ದೋ ಕಂಪನಿಯವರು ಅವ್ರವ್ರ ಕಂಪನಿಗೆ ಬೀಜಗಳನ್ನ ಪ್ರಮೋಟ್ ಮಾಡೋಕ್ಕೋಸ್ಕರ ನಾ ಈ ಬೀಜ ಚೆನ್ನಾಗಿದೆ, ಈ ಬೀಜ ಚೆನ್ನಾಗಿದೆ ಅಂತ ತೆಗೆದುಕೊಂಡು ಹೋಗ್ರಿ ಅಂತ ಹೇಳ್ತಿರ್ತಾರೆ. ಆದ್ರೆ ಒಂದು ರೈತರ ಸ್ಟಡಿ ಏನ್ ಮಾಡ್ಬೇಕಂತಂದ್ರೆ ಆ ಒಂದು ಬೀಜದ ಪ್ಯಾಕೆಟ್ ಹಿಂದ್ಗಡೆ ಒಂದು ಲೇಬಲ್ ಅಲ್ಲಿ ಇದು ಮಾಡಿರ್ತಾರೆ, ಈ ಈ ತಳಿ ಇಂಥದಕ್ಕೆ ಸೂಟೇಬಲ್ ಅಂತ ಹೇಳ್ಬಿಟ್ಟು ಕೊಟ್ಟಿರ್ತಾರೆ, ಇಂಥ ಒಂದು ರೀಜನ್ ಗೆ ಮತ್ತೆ ಇಂಥ ಒಂದು ಕಂಡೀಷನ್ ಗೆ. ಅಂದ್ರೆ ಕಂಡೀಷನ್ ಅಂದ್ರೆ ನಮ್ಮ ಇರಿಗೇಟೆಡ್ ಕಂಡೀಷನ್ ಅಥವಾ ಡ್ರೈಲ್ಯಾಂಡ್ ಕಂಡೀಷನ್. ಅಂದ್ರೆ ಈ ಒಂದು ಇದನ್ನ ಅವರು ಓದಿಬಿಟ್ಟು ಅದನ್ನ ಅಥವಾ ತಿಳ್ಕೊಳ್ಳ ಗೊತ್ತಾಗ್ಲಿಲ್ಲ ಅಂದ್ರೆ ಯಾರಿಗಾದ್ರೂ ಕೇಳ್ಬಿಟ್ಟು ಅದನ್ನ ತೆಗೆದುಕೊಂಡು ಹೋಗ್ಬೇಕು. ಒಂದ್ ವೇಳೆ ಇವರೇನಾದ್ರೂ ನೀರಾವರಿ ಶಿಫಾರಸು ಮಾಡಿದಂತ ತಳಿನ ತೆಗೆದುಕೊಂಡು ಬಂದು ಒಣ ಬೇಸಾಯಕ್ಕೆ ಹಾಕಿದ್ರು ಅಂತಂದ್ರೆ ಹಾನಿಯಾಗುವಂತ ಸಂದರ್ಭ ಇರುತ್ತೆ. ಆ ಸಂದರ್ಭದಲ್ಲಿ ರೈತರು ನಷ್ಟಕ್ಕೆ ಒಳಗಾಗ್ತಾರೆ. ಆ ಒಂದು ಉದ್ದೇಶನ ಇಟ್ಕೊಂಡ್ಬಿಟ್ಟು ಹಿತಾಸಕ್ತರಾಗಿ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಅಥವಾ ನಮ್ಮ ಡೀಲರ್ ಮುಖಾಂತರ ಆಗಲಿ ಇದು ನಮ್ಮ ಒಣ ಬೇಸಾಯಕ್ಕೆ ಬರುತ್ತೋ ಇಲ್ಲೋ ಅಂತಕ್ಕಂಥದ್ದನ್ನ ನಮ್ಮ ರೈತರು ಅವ್ರಗಳಿಂದನೇ ಒಂದು ಇದು ತಗೊಳ್ಳ ಕೇಸ್ ದಾಖಲಾತಿ ಮಾಡಿದ್ರೆ ಅದು ರೈತರಿಗೆ ನಷ್ಟನ ನಾವು ಪಚ್ಕೊಡೋಕ್ಕಾಗಲ್ಲ. ಸೊ ಈ ನಿಟ್ಟಿನಲ್ಲಿ ನಮ್ಮ ರೈತರು ಜಾಗೃತಿ ಕೊಂಡು ನಮಗೆ ಈ ತರದ ಎಲ್ಲಾದ್ರೂ ಪ್ರಕರಣಗಳು ಅಂದ್ರೆ ವಿತೌಟ್ ಲೈಸೆನ್ಸ್ ಇರ್ತಕ್ಕಂತ ಅವ್ರು ಯಾರಾದ್ರೂ ಮಾಡ್ತಿದ್ರು ಅಂದ್ರೆ ಅದನ್ನ ಇಲಾಖೆ ಗಮನಕ್ಕೆ ತರಬೇಕು. ನಾವು ಅವರ ಹೆಸರನ್ನು ನಾವು ಯಾರಿಗೂ ತಿಳಿಸಲ್ಲ, ಗೌಪ್ಯವಾಗಿ ಇಟ್ಟಿರ್ತೀವಿ. ನಾವು ನಮ್ಮ ಇಲಾಖೆನಲ್ಲಿ ಜಾಗೃತಾಳ ಅಂತ ಇದೆ, ಜಾಗೃತಾಳ ಮುಖಾಂತರ ಇದನ್ನು ಪರಿವೀಕ್ಷಣೆ ಮಾಡ್ತಾ ಇರ್ತಾರೆ, ವಿಚಕ್ಷಣನೂ ಮಾಡ್ತಾ ಇರ್ತಾರೆ. ಜೊತೆಗೆ ನೀವು ಇನ್ಫಾರ್ಮೇಶನ್ ಕೊಟ್ರೆ ಅಂದ್ರೆ ನಮ್ಗೆ ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗ್ತೈತಿ ಇಂಥವನ್ನೆಲ್ಲ ನಾವು ಕರ್ ಮಾಡೋದಕ್ಕೆ. ಸೊ ಆ ನಿಟ್ಟಿನಲ್ಲಿ ನಮ್ಮ ರೈತರು ಸಹಕಾರ ನೀಡಬೇಕಂತ ತಮ್ಮ ಮುಖಾಂತರ ನಾನು ಕೇಳ್ಕೊತೀನಿ. ಅಂದ್ರೆ ಅಧಿಕೃತ ಮಾರಾಟಗಾರರ ಪಟ್ಟಿಯನ್ನ ನೀವು ಒಂದು ಕೆಳಹಂತದಲ್ಲಿ ಕೃಷಿ ಇಲಾಖೆಯ ರೈತ ಸಂಪರ್ಕ ಕೇಂದ್ರದಲ್ಲಾಗಿರ್ಬೋದು ರೈತರಿಗೆ ಅದು ಗೊತ್ತಾಗುವ ಹಾಗೆ ಪ್ರಚಾರ ಮಾಡುವಂತ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ, ಹೇಗೆ? ಹೌದು, ಅದು ಆತರ ನಾವು ಕೊಟ್ಟಿದ್ದ ತಾಲೂಕವಾರು ಲೈಸೆನ್ಸಿಂಗ್ ಅಥಾರಿಟಿನೇ ತಾಲೂಕವಾರು ಅಸಿಸ್ಟೆಂಟ್ ಡೈರೆಕ್ಟರ್ ಇರೋದ್ರಿಂದ ಸೊ ತಾಲೂಕು ಮಟ್ಟದಲ್ಲಿ ಯಾವ್ಯಾವ ಡೀಲರ್ಸ್ಗೆ ನಾವು ಲೈಸೆನ್ಸ್ ಕೊಟ್ಟಿವಿ ಅಂತ ಹೇಳ್ಬಿಟ್ಟು, ಮತ್ತು ಅವರು ಅಧಿಕೃತವಾಗಿ ಒಂದು ಬೋರ್ಡ್ ಹಾಕ್ಬೇಕಂತ ಹೇಳಿದ್ದೀರಿ, ಆ ಬೋರ್ಡ್ ಅನ್ನು ಹಾಕೊಂಡು ಲೈಸೆನ್ಸ್ ನಂಬರ್ ಹಾಕೋಬೇಕಂತ ಹೇಳಿದ್ದೀರಿ. ಸೊ ಅಂತಲ್ಲಿ ಮಾತ್ರ ಇವರು ನಮ್ಮ ರೈತರು ಹೋಗಿ ಖರೀದಿ ಮಾಡಬೇಕು. ಇನ್ ಕೇಸ್ ಕೆಲವೊಬ್ಬರು ಏನ್ ಮಾಡ್ತಾರೆ ಅಂದ್ರೆ, ರೈತರು ಈ ಸೀಸನ್ ಅಲ್ಲಿ ಫ್ಲೈ ಬೈ ನೈಟ್ ಆಪರೇಟರ್ಸ್ ಅಂತ ಹೇಳ್ತೀವಿ ನಾವು ಇಲ್ಲಿ. ಸೊ ಇವ್ರು ಏನ್ ಮಾಡ್ತಾರೆ, ರೈತರು ಎಲ್ಲಿಂದನೋ ಏನೋ ಒಂದು ಮೆಟೀರಿಯಲ್ ತುಂಬಿಕೊಂಬರೋದು. ನಾನು ನಿಮ್ಗೆ ಉದಾಹರಣೆ ಹೇಳಕಂದ್ರೆ, ಡಿ ಎ ಪಿ 1,400 ರೂಪಾಯಿ ಇದ್ರೆ ಇವರು ನಾನು 1,200 ರೂಪಾಯಿ ಕೊಡ್ತೀನಿ ಅಂತ ಅನ್ನೋದು, ಇಲ್ಲ 1,000 ರೂಪಾಯಿ ಕೊಡ್ತೀನಿ ಅಂತ ಹೇಳೋದು. ಸೊ ಈ ತರ ಆಮಿಷ ಒಡ್ಡಿ ರೈತರಿಗೆ ಮಾರಾಟ ಮಾಡೋದಕ್ಕೆ ಬರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ಕೂಡಲೇ ಅವನ್ನ ಅಂತ ಪ್ರಕರಣಗಳನ್ನ ನಮ್ಮ ಇಲಾಖೆ ಗಮನಕ್ಕೆ ತರಬೇಕಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಸರ್, ಬಹಳ ಮುಖ್ಯವಾಗಿ ಈಗ ನಮ್ಮ ರೈತರು ಬಿತ್ತನೆ ಕಾರ್ಯದಲ್ಲಿ ಮುಂದೆ ತೊಡಕೊಳ್ತಾರೆ, ಭೂಮಿಯ ಸಿದ್ಧತೆಗಳನ್ನು ಯಾವ ರೀತಿಯಾಗಿ ಮಾಡಿಕೊಳ್ಳೋದು ಸೂಕ್ತ, ಮುಂದಿನ ದಿನಮಾನಗಳಲ್ಲಿ ಅಂದರೆ ಮುಂಗಾರು ಬೆಳೆಯ ಫಸಲನ್ನು ತೆಗೆದುಕೊಳ್ಳುವವರೆಗೆ ರೈತರು ಯಾವ ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು? ಈಗಾಗಲೇ ನಮ್ಮ ರೈತ ಬಾಂಧವರಲ್ಲಿ ನಾನು ತಿಳಿಸಿದೆ, ರೈತ ಬಾಂಧವರು ಬಹಳ ಏನಂತಾರೆ, ನಾನು ಒಂದು ಭೂಮಿಗೆ ಅಡ್ಡಲಾಗಿ ಭೂಮಿ ಇಳುಕಲಿಗೆ ಅಡ್ಡಲಾಗಿ ಬಿತ್ತಕ್ಕಂಥದ್ದು ಒಂದಿರ್ಬೋದು, ಆಮೇಲೆ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡ್ತಕ್ಕಂಥದ್ದು ಇರ್ಬೋದು. ಅದಲ್ಲದೆ ಇನ್ನೂ ಒಂದು ಇಲಾಖೆನಲ್ಲಿ ಬಹಳ ಇಂಪಾರ್ಟೆಂಟ್ ಆಗಂದ್ರೆ ಬೆಳೆ ವಿಮೆ ಮಾಡ್ಸಕ್ಕಂಥದ್ದು. ಸೊ ಈ ವರ್ಷದ ಒಂದು ಬೆಳೆ ನಿಯರ್ ನಾರ್ಮಲ್ ಅಂತ ಹೇಳಿರೋದ್ರಿಂದ, ಆಮೇಲೆ ಎಲ್ಲಿನೋ ಎಫೆಕ್ಟ್ ಇರೋದ್ರಿಂದ ಪರಿಣಾಮ ಏನಾಗುತ್ತೆ ಗೊತ್ತಾಗಲ್ಲ, ಬಟ್ ಈ ವರ್ಷ ನಾರ್ಮಲ್ ಅಂತ ಹೇಳಿದ್ರು ಕೂಡ ರೈತರಿಗೆ ಎಚ್ಚರಿಕೆಯಿಂದ ಇರೋದಕ್ಕೋಸ್ಕರ ಬೆಳೆ ವಿಮೆ ಮಾಡಿಸೋದು ತುಂಬಾ ಅಗತ್ಯವಾಗಿರ್ತೈತಿ. ಸೊ ಈ ನಿಟ್ಟಲ್ಲಿ ಎಲ್ಲಾ ರೈತರು ಬಿತ್ತಿದ ತಕ್ಷಣನೇ ತಮ್ಮ ಬೆಳೆಗಳಿಗೆ ಬೆಳೆ ವಿಮೆಯನ್ನ ಮಾಡಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ತಮ್ಮ ಮುಖಾಂತರ ಕೇಳ್ಕೊತೀನಿ. ಕಳೆದ ವರ್ಷ ಸುಮಾರು 22,000 ಜನ ಇದೇ ತರ ನಾವು ಒಂದು ಕಾರ್ಯಕ್ರಮ ಮಾಡಿದ್ದೀವಿ, ಮತ್ತೆ ರೈತರಿಗೆ ಸಾಕಷ್ಟು ಪಬ್ಲಿಸಿಟಿ ಮಾಡಿದ ನಂತರ 22,000 ಜನ ರೈತರು ಅದರಲ್ಲಿ ನೋಂದಣಿ ಮಾಡ್ಕೊಂಡಿದ್ರು. ಅದರಲ್ಲಿ ಸುಮಾರು 9,000 ಜನಕ್ಕೆ ನಾವು ಬೆಳೆ ವಿಮೆಯನ್ನ ಒದಗಿಸ್ಕೊಡೋದಕ್ಕೆ ಸಾಧ್ಯವಾಯಿತು. ಜೊತೆಗೆ ಏನ್ ನಾವು ಮಿಡ್ ಸೀಸನ್ ಅಡ್ವರ್ಸಿಟಿ ಅಂತ ಹೇಳ್ತೀವಿ ಅಂದ್ರೆ, ಬೆಳೆ ಹೋಗ್ತಾ ಹೋಗ್ತಾ ಈಗ ಜೂನ್ ನಲ್ಲಿ ಮಳೆ ಬರುತ್ತೆ, ನಂತರ ಜುಲೈ ನಲ್ಲಿ ಸ್ವಲ್ಪ ಕೈ ಕೊಡುವಂತ ಸಂದರ್ಭ ಇರ್ತೈತೆ, ಆ ಸಂದರ್ಭದಲ್ಲಿ ನಷ್ಟಕ್ಕೊಳಗಾಗ್ತಾರೆ ನಮ್ಮ ರೈತರು. ಅಂದ್ರೆ ಬೆಳವಣಿಗೆ ಸಂದರ್ಭದಲ್ಲಿ ಮಳೆ ಹೋಯ್ತು ಅಂತಂದ್ರೆ ರಿಯಲಿ ತುಂಬಾ ನಷ್ಟ ಆಗುತ್ತೆ ರೈತರಿಗೆ. ಅಂತ ಸಂದರ್ಭದಲ್ಲಿ ಈ ಬೆಳೆ ವಿಮೆ ಮುಖಾಂತರ ನಾವು ರೈತರಿಗೆ ನ್ಯಾಯ ಒದಗಿಸ್ಕೊಡೋದಕ್ಕೆ ತುಂಬಾ ಅನುಕೂಲ ಆಗ್ತೈತಿ. ಆ ನಿಟ್ಟಿನಲ್ಲಿ ಕಳೆದ ವರ್ಷ ನಾವು ಮಳೆ ಬಂದು ಏನ್ ಹಾನಿ ಆಯ್ತು ಅಂತ ಒಂದು ಸುಮಾರು 650 ಜನ ರೈತರಿಗೂ ಸಹ ಬೆಳೆ ವಿಮೆ ಪರಿಹಾರನ ಒದಗಿಸ್ಕೊಡೋದಕ್ಕೆ ನಮ್ಗೆ ಅನುಕೂಲ ಆಯ್ತು. ಅಂದ್ರೆ ಬೆಳೆ ವಿಮೆ ಮಾಡಿಸ್ಕೊಂಡ್ರೆ ಮಾತ್ರ ಇವೆಲ್ಲ ಸಾಧ್ಯ ಆಗ್ತೈತೆ. ಸೊ ಇದನ್ನ ನಮ್ಮ ರೈತರು ಯಾವಾಗ್ಲೂ ಇವತ್ತ ನಾವು ಏನಾದ್ರೂ ಬರ ಬಿತ್ತು ಅಂತಂದ್ರೆ ಮಧ್ಯದಲ್ಲಿ ಬರ ಬಿದ್ರು ಕೂಡ ಇಳುವರಿ ಹಾನಿ ಕೊಟ್ಟಿದ್ಕೊಳ್ಳೋ ಸಾಧ್ಯತೆ ಇರ್ತೈತಿ. ಆ ನಿಟ್ಟಿನಲ್ಲಿ ಸಹ ನಮ್ಮ ರೈತರಿಗೆ ನಾವು ನ್ಯಾಯ ಒದಗಿಸ್ಕೊಡೋದಕ್ಕೆ ಅನುಕೂಲ ಆಗುತ್ತೆ. ಆದ್ರೆ ಕಂಪಲ್ಸರಿ ಆಗಿ ಎಲ್ಲಾ ರೈತರು ಬೆಳೆ ವಿಮೆ ಮಾಡಿಸ್ಕೊಂಡ್ರೆ ಮಾತ್ರ ರೈತರು ಸಾಧ್ಯ ಆಗ್ತೈತೆ. ಸೊ ಇದನ್ನ ಕಂಪಲ್ಸರಿ ನಮ್ಮ ಎಲ್ಲಾ ರೈತರು ಅಳವಡಿಸ್ಕೋಬೇಕು. ಇದು ಮೂರನೇದು. ಇನ್ನು ನಾಲ್ಕನೇದಾಗಿ ಕಾಲಕಾಲಕ್ಕೆ ಏನು ಕೀಟ ಅಥವಾ ರೋಗಗಳು ಬೀಳ್ತವೆ, ಅವಕ್ಕೆ ಪೂರಕವಾಗಿ ಇಲಾಖೆನಲ್ಲಿ ತಾಂತ್ರಿಕತೆಗಳು ಸಿಗ್ತವೆ. ಆ ತಾಂತ್ರಿಕತೆಗಳನ್ನು ತಿಳಿದುಕೊಂಡು ಈ ರೋಗ ಆಗ್ಲಿ ಅಥವಾ ಕೀಟ ಆಗ್ಲಿ ಇವುಗಳನ್ನ ಹತೋಟಿಗೆ ತೆಗೆದುಕೊಂಡು ಬಂದ ಆದಲ್ಲಿ ನಮ್ಮ ರೈತರಿಗೆ ಒಳ್ಳೆ ಇಳುವರಿ ಪಡೆಯೋದಕ್ಕೆ ಸಹಾಯ ಆಗ್ತದೆ, ಮತ್ತೆ ಅವರು ಆರ್ಥಿಕವಾಗಿ ಸದೃಢ ಆಗಲು ಸಹ ಸಾಧ್ಯವಾಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಒಳ್ಳೆಯದು ಶರಣಪ್ಪ ಮುದಗಲ್ ಸರ್ ಅವರೇ, ನಮ್ಮ ಇವತ್ತಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ವಿಜಯನಗರ ಜಿಲ್ಲೆಯ ರೈತರಿಗೆ ಮುಂಗಾರಿನ ಹಂಗಾಮಿನ ಸಿದ್ಧತೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಮಾಡಿಕೊಟ್ಟಿದ್ದೀರಿ, ಮತ್ತು ಇಲಾಖೆಯಿಂದ ಏನೆಲ್ಲ ಕ್ರಿಯಾ ಯೋಜನೆಗಳನ್ನು ಹಾಕೊಂಡಿದ್ರಿ ಅಂತಕ್ಕಂಥ ಮಾಹಿತಿಯನ್ನು ಮಾಡಿದ್ರಿ. ಧನ್ಯವಾದಗಳು. ನಮ್ಮೆಲ್ಲ ರೈತರ ಪರವಾಗಿ ತಮಗೆ ಮತ್ತೊಮ್ಮೆ ನಮಸ್ಕಾರಗಳನ್ನು ಹೇಳ್ತೇನೆ. ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರಗಳು. ಇದುವರೆಗೆ ಮುಂಗಾರು ಹಂಗಾಮಿಗೆ ಸಿದ್ಧತೆಗಳು ಈ ಕುರಿತು ವಿಜಯನಗರ ಜಿಲ್ಲೆ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಶರಣಪ್ಪ ಮುದ್ಗಲ್ ಅವರೊಡನೆ ಸಂದರ್ಶನವನ್ನು ಆಲಿಸಿದಿರಿ. ಇವರನ್ನು ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಈಗ ಕೇಳೋಣ ಬೆಂಬಲ ಬೆಲೆ ಕುರಿತು ಮಾಹಿತಿಯನ್ನ. ಕೇಂದ್ರ ಸರ್ಕಾರದ 2003-2004 ಮುಂಗಾರು ಬೆಳೆಗಳ ಬೆಂಬಲ ಬೆಲೆ ಈ ರೀತಿಯಾಗಿವೆ. ಭತ್ತ 2183, ಭತ್ತ ಎ ಗ್ರೇಡ್ 2203, ಜೋಳ ಹೈಬ್ರಿಡ್ 3180, ಮಾಲ್ದಂಡಿ ಜೋಳ 3225, ರಾಗಿ 3846, ಮೆಕ್ಕೆಜೋಳ 2090, ತೊಗರಿ 7,000, ಹೆಸರುಕಾಳು 8558, ಉದ್ದು 6950, ಶೇಂಗಾ 6377, ಸೂರ್ಯಕಾಂತಿ ಬೀಜ 6760, ಹಳದಿ ಸೋಯಾಬೀನ್ 4600, ಎಳ್ಳು 8635, ಹುಚ್ಚೆಳ್ಳು 7734, ಮಧ್ಯಮ ಹತ್ತಿ 6620, ಉದ್ದ ಹತ್ತಿ 7020. ಇದುವರೆಗೆ ಬೆಂಬಲ ಬೆಲೆ ಕೇಳಿದ್ರಿ. ಬೆಂಬಲ ಬೆಲೆ ಕುರಿತು ಮಾಹಿತಿ ನೀಡಿದವರು ಸವಿತಾ ಹಿರೇಮಠ್. ಈಗ ಕೇಳೋಣ ಮಹಾಲಕ್ಷ್ಮಿ ಅವರಿಂದ ರೈತರಿಗೆ ಸಲಹೆಗಳನ್ನು.

ಮುಂಗಾರು ಮಳೆಯನ್ನು ನಿರೀಕ್ಷೆಯಲ್ಲಿರುವ ನಮ್ಮ ರೈತ ಬಾಂಧವರಿಗೆ ಈಗ ಮುಂಗಾರು ಮಳೆ ಕುರಿತಾದ ಒಂದು ಕೃಷಿ ಗೀತೆ. Thank you.